ಇದು ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ಹೊಸಪೇಟೆ ಗ್ರಾಮಾಂತರಂಗ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ರೈತರಿಗೆ ಸಲಹೆ, ನಂತರ ಪ್ರಕಟಣೆಗಳು, ಆನಂತರ ಕೇಳಲಿದ್ದೀರಿ ಕೃಷಿ ಗೀತೆಗಳನ್ನು. ಆಕಾಶವಾಣಿ ಹೊಸಪೇಟೆ. ಕಾರ್ಯಕ್ರಮ ಗ್ರಾಮಾಂತರಂಗ. ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ನಮ್ಮ ಇವತ್ತಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಕಟಣೆಗಳು, ಆನಂತರ ಕೇಳಿ ಬರಲಿವೆ ಕೃಷಿ ಗೀತೆಗಳು ಮತ್ತು ರೈತರಿಗೆ ಸಲಹೆ. ಮನೆಗೊಂದು ಮಗುವಿರಲಿ, ಮಗುವಿಗೊಂದು ಮರವಿರಲಿ, ಮಗು ಬೆಳೆದು ಮುಪ್ಪಿನಲ್ಲಿ ನಿಮ್ಮ ಪೊರೆವುದು, ಮರ ಬೆಳೆದು ಜನಕ್ಕೆ ದನಕ್ಕೆ ನೆರಳು ಕೊಡುವುದು, ಮರ ಬೆಳೆದು ಜನಕ್ಕೆ ದನಕ್ಕೆ ನೆರಳು ಕೊಡುವುದು. ಹಸಿರು ತುಂಬಿ ಶುದ್ಧ ಗಾಳಿ ನಮ್ಮ ಉಸಿರಿಗೆ, ಹಸಿರು ತುಂಬಿ ಶುದ್ಧ ಗಾಳಿ ನಮ್ಮ ಉಸಿರಿಗೆ. ಹಗೆಯ ಕಳೆದು ತರುವ ದಯ್ಯ ಮಳೆಯ ಭೂಮಿಗೆ, ಹಗೆಯ ಕಳೆದು ತರುವ ದಯ್ಯ ಮಳೆಯ ಭೂಮಿಗೆ. ಮರವ ಬೆಳೆಸಿರಿ, ಧರೆಯ ಉಳಿಸಿರಿ. ಮರಗಳ ಅಸ್ತಿತ್ವ ಜೀವ ಸಂಕುಲದ ಉಳಿವಿಗೆ ಅನಿವಾರ್ಯ. ಮರ ಬೆಳೆಸಿ ಮನುಕುಲವನ್ನು ಉಳಿಸೋಣ. ರೈತ ಬಂಧುವರೇ, ಇದೀಗ ಕೇಳಿ ನಿಮಗಾಗಿ ಸಲಹೆಯನ್ನ. ಬದಲಾಗುತ್ತಿರುವ ಜೀವನ ಶೈಲಿ, ಅತಿಯಾದ ಎಣ್ಣೆ ಪದಾರ್ಥಗಳ ಸೇವನೆ ಹಾಗೂ ಉಪ್ಪು ಸಕ್ಕರೆಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವಿಸುವುದರಿಂದ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ರಕ್ತದೊತ್ತಡ, ಸಕ್ಕರೆ ರೋಗ, ಹೃದ್ರೋಗ, ಕ್ಯಾನ್ಸರ್ನಂತಹ ಮುಂತಾದ ಕಾಯಿಲೆಗಳು ಕಾಣಿಸಿಕೊಳ್ತಾ ಇವೆ. ಈ ರೋಗಗಳನ್ನು ಹತೋಟಿಯಲ್ಲಿಡಲು ಕಿರುಧಾನ್ಯಗಳ ಉಪಯೋಗ ಒಂದು ವರದಾನವಾಗಿ ಪರಿಣಮಿಸಿದೆ. ಒಂದೇ ಕಾಳಿನಿಂದ ಸಾವಿರಾರು ಕಾಳುಗಳನ್ನು ಹುಟ್ಟಿಸಬಲ್ಲಂತಹ ಗಾತ್ರದಲ್ಲಿ ಕಿರಿದಾದ ಧಾನ್ಯಗಳನ್ನು ನಾವು ಕಿರುಧಾನ್ಯಗಳು ಅಥವಾ ತೃಣಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಕೂಡ ಎಂತೇವೆ. ನವಣೆ, ಸಜ್ಜೆ, ಸಾವಿ, ರಾಗಿ, ಬರಗು, ಊದಲು ಈ ವರ್ಗಕ್ಕೆ ಸೇರುತ್ತವೆ. ಕಿರುಧಾನ್ಯಗಳನ್ನು ಭಾರತದಲ್ಲಿ ಅಂದಾಜು 4 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ. ಈ ಕಿರುಧಾನ್ಯಗಳ ವಿಶೇಷ ಗುಣಗಳೆಂದರೆ ನಾರಿನಂಶ ಹಾಗೂ ಲವಣಾಂಶ ಹೆಚ್ಚಾಗಿದ್ದು ನಿಧಾನವಾಗಿ ಜೀರ್ಣವಾಗುತ್ತವೆ. ಇದರಿಂದ ಮಧುಮೇಹ, ರಕ್ತದೊತ್ತಡ, ಹೃದಯಘಾತ ಹಾಗೂ ಬೊಜ್ಜು ಮೈಯುಳ್ಳ ರೋಗಿಗಳಿಗೆ ಇದು ಉತ್ತಮ ಆಹಾರವಾಗಿದೆ. ತೃಣಧಾನ್ಯಗಳು ಅಕ್ಕಿ ಗೋಧಿಗಿಂತ 4-5 ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಸಾರಜನಕ, ಜೀವಸತ್ವ, ನಾರಿನಂಶ ಮತ್ತು ಖನಿಜಗಳನ್ನು ಹೊಂದಿವೆ. ಪೋಷಕಾಂಶ ಮತ್ತು ಆರೋಗ್ಯದ ದೃಷ್ಟಿಯಿಂದ ಗೋಧಿ, ಅಕ್ಕಿ, ಜೋಳಕ್ಕಿಂತಲೂ ಸಹ ಕಿರುಧಾನ್ಯಗಳು ಹೆಚ್ಚು ಉಪಯುಕ್ತವೆನಿಸಿವೆ. ವಾತಾವರಣ ವೈಪರೀತ್ಯಗಳನ್ನು ತಾಳಿಕೊಂಡು ದನಕರುಗಳಿಗೆ ಮೇವು ಕೊಟ್ಟು ರಾಸಾಯನಿಕಗಳ ಹೆಚ್ಚಿನ ಬಳಕೆಯಿಲ್ಲದೆ ಬೆಳೆದು ಪೋಷಕಾಂಶಗಳನ್ನು ಒದಗಿಸುವ ವಿಶೇಷತೆಯನ್ನು ಈ ತೃಣಧಾನ್ಯಗಳು ಹೊಂದಿವೆ. ಈ ಕಾಳುಗಳು ಉಳಿದ ಆಹಾರ ಧಾನ್ಯಗಳಿಗಿಂತ ಸಣ್ಣ ಮತ್ತು ಗಟ್ಟಿಯಾಗಿರುವ ರಾಗಿ ಕಾಳು ಕೆಂಪು ಅಥವಾ ಕಂದು ಬಣ್ಣದಿಂದ ಕೂಡಿದ್ದು 7.8% ಪ್ರೋಟೀನ್ ಹೊಂದಿದೆ. ರಾಗಿಯ ವಿಶೇಷತೆಯೆಂದರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಸುಣ್ಣ, ಲೋಹ, ಪೊಟ್ಯಾಸಿಯಂ ಹಾಗೂ ಕಡಿಮೆ ಪ್ರಮಾಣದ ಸೋಡಿಯಂ ಇದೆ. ಸಣ್ಣ ಕಾಳುಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಸಂಯುಕ್ತ ರೂಪದಲ್ಲಿರುತ್ತವೆ. ಈ ಧಾನ್ಯಗಳಿಂದ ತಯಾರಿಸಿದ ಪದಾರ್ಥಗಳ ಸೇವನೆಯಿಂದ ದೇಹದಲ್ಲಿ ಶರ್ಕರೆ ಪಿಷ್ಟ ನಿಧಾನವಾಗಿ ಜೀರ್ಣವಾಗುತ್ತಾ ದೀರ್ಘಕಾಲದವರೆಗೆ ನಿತ್ಯ ಚಟುವಟಿಕೆಗಳಿಗೆ ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದಲೇ ಹೆಚ್ಚು ಶ್ರಮಜೀವಿಗಳಿಗೆ, ಕಾರ್ಮಿಕರಿಗೆ, ರೈತರಿಗೆ, ಕ್ರೀಡಾಪಟುಗಳಿಗೆ ಅಲ್ಲದೆ ಸಕ್ಕರೆ ಕಾಯಿಲೆ ಇರುವಂತಹವರಿಗೆ ಇದು ಸೂಕ್ತವಾದಂತಹ ಆಹಾರವಾಗಿದೆ. ಕಿರುಧಾನ್ಯಗಳಲ್ಲಿ 10-15% ನಾರಿನಂಶ ಕೂಡ ಇದೆ. ಆದ್ದರಿಂದ ಇದು ಪಚನಕ್ರಿಯೆಗೆ ಸಹಾಯ ಮಾಡುತ್ತದೆ. ಮೂಲ ವ್ಯಾಧಿ ಕಾಯಿಲೆ ಕೂಡ ಬರೋದಿಲ್ಲ. ಅಲ್ಲದೆ ರೋಗ ನಿರೋಧಕ ಶಕ್ತಿಯಿಂದಾಗಿ ಅನೇಕ ಸೋಂಕು ರೋಗಗಳನ್ನು ಕೂಡ ನಾವು ಇದರಿಂದ ತಡೆಗಟ್ಟಬಹುದು. ರಾಗಿಯ ಸೇವನೆ ಮಕ್ಕಳ ಬೆಳವಣಿಗೆಗೆ ಕೂಡ ಪೂರಕವಾಗಿದೆ. ನಂತರದ ವಯಸ್ಸಿನಲ್ಲಿ ಮೂಳೆ ಟೊಳ್ಳಾಗುವುದನ್ನು ತಪ್ಪಿಸಲು ಕೂಡ ಇದು ಸಾಧ್ಯವಾಗುತ್ತದೆ. ಇದರಿಂದಲೇ ನಮ್ಮ ಹಿರಿಯರು ಮಕ್ಕಳಿಗೆ 6 ತಿಂಗಳಿಗೆ ರಾಗಿ ಮಾಲ್ಟ್ ಹಾಗೂ ಗಂಜಿನ ತಿನ್ನಿಸುವಂಥ ಅಭ್ಯಾಸವನ್ನು ಇಟ್ಕೊಂಡಿದ್ದಾರೆ. ಪುರಾತನ ಕಾಲದಿಂದಲೂ ಮಧುಮೇಹ ಗುರುತಿಸಿದ ತಕ್ಷಣ ಅಕ್ಕಿಯ ಬದಲಿಗೆ ನವಣೆ ಅನ್ನ ಸೇವಿಸುವುದು ಒಂದು ವಾಡಿಕೆಯಾಗಿದೆ. ರಕ್ತದಲ್ಲಿಯ ಸಕ್ಕರೆ ಅಂಶವನ್ನು ಗ್ಲುಕೋಸ್ 100 ಏರಿಸುವುದು, ಆದರೆ ನವಣೆ ಬರೀ 57 ಏರಿಸುವುದು. ಇದನ್ನು ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತೀವಿ. ಉಪಯುಕ್ತ ನಾರಿನ ಅಂಶದಿಂದಾಗಿಯೇ ಇದು ವಿಶೇಷ ಆರೋಗ್ಯಕಾರಿ ಗುಣವನ್ನು ಹೊಂದಿದೆ. ಗೋಧಿ ಅಕ್ಕಿಯಲ್ಲಿ 1.2-2 ನಾರಿನಂಶವಿದ್ದರೆ ಸಾವೆಯಲ್ಲಿ 6% ನಾರಿನಂಶ ಇದೆ. ಮತ್ತು ಕಿರುಧಾನ್ಯಗಳ ಜೈವಿಕ ಮೌಲ್ಯ 66.44% ಉಪಯುಕ್ತ ಪ್ರೋಟೀನ್ನ ಅಂಶ 45.21 ಅಲ್ಲದೆ ಸಾವಕ್ಕಿಯಲ್ಲಿ ನಿಧಾನವಾಗಿ ಪಚನವಾಗುವಂಥ ಪಿಷ್ಟಮಯ ಪದಾರ್ಥಗಳಿವೆ. ಹಾಗಾಗಿಯೇ ಇದು ಸಕ್ಕರೆ ಕಾಯಿಲೆ ಇರುವಂಥವರಿಗೆ ಒಳ್ಳೆಯ ಆಹಾರ. ರೈತ ಬಂಧುವರೇ, ಇದುವರೆಗೆ ಗೃಹ ವಿಜ್ಞಾನಿಗಳಾದ ಡಾಕ್ಟರ್ ಶಿಲ್ಪಾ ಹೆಚ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಇದೀಗ ಕೇಳಲಿದ್ದೀರಿ ಕೃಷಿ ಗೀತೆಗಳನ್ನ. ಬನಕಿ ಚಕ್ಕಲಿ ಹುಣ, ಸಾವಿರ ಕಾಲಿನ ಹುಣ, ಬನಕಿ ಚಕ್ಕಲಿ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಝರಿಯಾಗಿ ಕುಖ್ಯಾತನಾಗಿಹೆ ನಾನು, ಝರಿಯಾಗಿ ಕುಖ್ಯಾತನಾಗಿಹೆ ನಾನು. ಸಜ್ಜಿನವಣಿ ಜೋಳ ಬಿತ್ತಿದ ಮ್ಯಾಲೆ ಕೇಳ, ಸಜ್ಜಿನವಣಿ ಜೋಳ ಬಿತ್ತಿದ ಮ್ಯಾಲೆ ಕೇಳ, ಬೀಜವ ತಿಂದು ತೇಗುವೆ ನಾನು ರೈತನು ಬಾಯ್ ಬಡಿಯುವನು, ಬೀಜವ ತಿಂದು ತೇಗುವೆ ನಾನು ರೈತನು ಬಾಯ್ ಬಡಿಯುವನು. ಬನಕಿ ಚಕ್ಕಲೆ ಹುಣ, ಸಾವಿರ ಕಾಲಿನ ಹುಣ, ಝರಿಯಾಗಿ ಕುಖ್ಯಾತನಾಗಿಹೆ ನಾನು, ಝರಿಯಾಗಿ ಕುಖ್ಯಾತನಾಗಿಹೆ ನಾನು. ಹೆಸರು ಅವರಿ ತೊಗರಿ ಶೇಂಗ ತರಕಾರಿ, ಹೆಸರು ಅವರಿ ತೊಗರಿ ಶೇಂಗ ತರಕಾರಿ, ಇವುಗಳ ಮೇಲೆ ಬದುಕುವೆ ನಾನು ರೈತನು ಬಾಯ್ ಬಡಿಯುವನು, ಇವುಗಳ ಮೇಲೆ ಬದುಕುವೆ ನಾನು ರೈತನು ಬಾಯ್ ಬಡಿಯುವನು. ಬನಕಿ ಚಕ್ಕನೆ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಝರಿಯಾಗಿ ಕುಖ್ಯಾತನಾಗಿಹೆ ನಾನು, ಝರಿಯಾಗಿ ಕುಖ್ಯಾತನಾಗಿಹೆ ನಾನು. ಮೊಳಕೆ ಕಾಂಡ ಎಲಿ ಮ್ಯಾಲೆ ಬೇರು ಇರಲಿ, ಮೊಳಕೆ ಕಾಂಡ ಎಲಿ ಮ್ಯಾಲೆ ಬೇರು ಇರಲಿ, ಎಲ್ಲವ ತಿಂದು ತೇಗುವೆ ನಾನು ರೈತನು ಬಾಯ್ ಬಡಿಯುವನು, ಎಲ್ಲವ ತಿಂದು ತೇಗುವೆ ನಾನು ರೈತನು ಬಾಯ್ ಬಡಿಯುವನು. ಬನಕಿ ಚಕ್ಕನೆ ಹುಣ, ಸಾವಿರ ಕಾಲಿನ ಹುಣ, ನೂರಾರು ಹೆಸರಿನ ಜೀವಿಯು ನಾನು, ಝರಿಯಾಗಿ ಕುಖ್ಯಾತನಾಗಿಹೆ ನಾನು, ಝರಿಯಾಗಿ ಕುಖ್ಯಾತನಾಗಿಹೆ ನಾನು. ರಾತ್ರಿಯಲ್ಲಿ ಬೇಸಿಗೆ ಮಳೆಗಾಲದಲ್ಲಿ, ನಸುಕು ರಾತ್ರಿಯಲ್ಲಿ ಬೇಸಿಗೆ ಮಳೆಗಾಲದಲ್ಲಿ, ಬೆಳೆಗಳ ಮೇಲೆ

ಸಿಮರುಬಾ ನಿನ್ನ ನಂಬಿದವರಿಗೆ ಸ್ವಭಾವ ಲಿಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಕೊಟ್ಟು ರೈತರು ಕೇಳಬೇಕು ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು